ಆಕಾಶವಾಣಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುತ್ತಿರುವ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭದ ನೇರ ಪ್ರಸಾರ ಮುಂದುವರೆಯಲಿದೆ. ಕುಲ ವಿಜ್ಞಾನದಲ್ಲಿ ಎಷ್ಟು ಮುಂದುವರಿತದೋ, ಜ್ಞಾನದಲ್ಲಿ ಎಷ್ಟು ಮುಂದುವರಿತದೋ ಅಷ್ಟೇ ಮಾನವೀಯತೆಯಿಂದ ಮುಂದುವರೆದಾಗ ಮಾತ್ರ ಈ ಜಗತ್ತು ಮನುಷ್ಯರಿಗಾಗಿ ಬದುಕಿ ಬಾಳುವಂತ ಜಗತ್ತಾಗ್ತದೆ. ಈ ಜಗತ್ತಿನಲ್ಲಿ ಕನ್ನಡ ನಾಡು ಅತ್ಯಂತ ಶ್ರೇಷ್ಠವಾಗಿರುವಂತ ಒಂದು ಭಾಗ ಇಡೀ ಜಗತ್ತಿನಲ್ಲಿ. ಇಲ್ಲಿಯ ನಿಸರ್ಗ ದತ್ತವಾಗಿರುವಂತ ಮಣ್ಣು, ಗಾಳಿ, ನೀರು, ವರ್ಷಕ್ಕೆ 300 ದಿನ ಸೂರ್ಯನ ಬೆಳಕು, ಅರಣ್ಯ ಸಂಪತ್ತು, ಹಸಿರು ಸಂಪತ್ತು, ಅಗಾಧವಾಗಿರುವಂತ ಭೂಮಿಯ ಶಕ್ತಿ, ಉತ್ತಮವಾಗಿರುವಂತ ಹವಾಮಾನ, 10 ವಿವಿಧ ಕೃಷಿ ಹವಾಮಾನ ಋತುಗಳು, 10 ಆಗ್ರೋಕ್ಲೈಮೆಟಿಕ್ ಜೋನ್ಸ್, ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಪಶ್ಚಿಮ ಘಟ್ಟದಲ್ಲಿರುವಂತಹ ವೈವಿಧ್ಯತೆ ಮತ್ತೆ ಜೀವ ಸಂಕುಲನ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಜೀವ ಸಂಕುಲದ ಒಂದು ದೊಡ್ಡ ಖನಿಜ ಎಲ್ಲಿ ಇಲ್ಲ. 330 ಹೆಚ್ಚು ಕರಾವಳಿ ಪ್ರದೇಶ, ವಿಶಾಲವಾದಂಥ ಬಯಲು ಸೀಮೆ, ಕೃಷಿಯನ್ನ ಹಸನಗೊಳಿಸುವಂತ ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿರುವಂತ ಎಲ್ಲ ಪೂರ್ವ ದಿಕ್ಕಿನಲ್ಲಿ ಹುಟ್ಟಿರುವಂತ ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿರುವಂತ ಎಲ್ಲ ನದಿಗಳು ಪೂರ್ವ ದಿಕ್ಕಿಗೆ ಹರಿಯುವಂಥದ್ದು. ಇಡೀ ರಾಜ್ಯದ ಉದ್ದಗಲಕ್ಕೂ ನದಿಗಳು ಹರಿತಾ ಇದ್ದವು. ಕೃಷ್ಣೆಯಿಂದ ಕಾವೇರಿಯವರೆಗೂ ಹಲವಾರು ನದಿಗಳು ತುಂಬಿ ಬಂದರೆ ಎಲ್ಲವೂ ಸರಿ ನಮ್ಮನ್ನ ಸಾಕ್ತಾ ಇದ್ದಾವೆ, ಸಲುಹುತ್ತಾ ಇದ್ದಾವೆ, ಈ ನಾಡನ್ನ ಶ್ರೀಮಂತಗೊಳಿಸ್ತಾ ಇದ್ದಾವೆ. ಇವುಗಳನ್ನ ನಾವು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಕನ್ನಡದ ಒಂದು ಅಂತರ್ಗತವಾದಂತಹ ಶಕ್ತಿ ಪ್ರೀತಿ ಮತ್ತು ವಿಶ್ವಾಸ. ಒಂದೊಂದು ಭಾಷಿಕರ ಒಂದೊಂದು ಗುಣಧರ್ಮ ಇರ್ತದೆ. ನಾನು ಬೇರೆ ಭಾಷೆಗಳ ಗುಣಧರ್ಮದ ಬಗ್ಗೆ ನಾನು ಚರ್ಚೆ ಮಾಡಿದವರು ಅದು ಸೂಕ್ತ ಅಲ್ಲ. ಒಬ್ಬ ಕನ್ನಡಿಗನಾಗಿ ಅದನ್ನು ಚರ್ಚೆ ಮಾಡಬಾರದು. ಆದರೆ ನಮ್ಮ ಕನ್ನಡದ ಭಾಷೆ ಬಗ್ಗೆ, ನಮ್ಮ ಕನ್ನಡಿಗರ ಗುಣಧರ್ಮ ಬಗ್ಗೆ ನಾವು ಖಂಡಿತವಾಗೂ ವಿಶ್ಲೇಷಣೆ ಮಾಡಬೇಕಾಗ್ತದೆ. ಹೃದಯ ವೈಶಾಲ್ಯತೆ ಇಡೀ ಜಗತ್ತಿನಲ್ಲಿ ಎಲ್ಲಿ ಹೋದರೂ ಕೂಡ ಕನ್ನಡಿಗರ ರೀತಿಯಲ್ಲಿ ಹೃದಯ ವೈಶಾಲ್ಯತೆ ಎಲ್ಲೂ ಸಿಗುವುದಿಲ್ಲ. ಇದು ಅನುಭವದ ಮಾತು. ಇತರರಿಗೆ ಮಿಡಿಯುವಂತಹ ಹೃದಯ, ತನಗೆಷ್ಟೇ ಕಷ್ಟ ಇದ್ರೂ ಕೂಡ ಇನ್ನೊಬ್ಬರ ಹತ್ರ ಸ್ವಾಭಿಮಾನಕ್ಕೆ ತೋಡ್ಕೊಳ್ಳದಿರುವಂತಹ ಸನ್ನಿವೇಶ, ಕಠಿಣ ಪರಿಶ್ರಮ, ಈ ಎಲ್ಲ ಗುಣಗಳನ್ನು ನಾವು ಗುರುತಿಸಿ ಬೆಳೆಸಿ ಅದನ್ನು ರಾಜ್ಯ ಕಟ್ಟಲು ನಾವು ಉಪಯೋಗವನ್ನು ಮಾಡಿಕೊಂಡಾಗ ಕರ್ನಾಟಕ ರಾಜ್ಯ ಸಮೃದ್ಧಿ ಪರವಾಗಿರುವಂತಹ ಶ್ರೀಮಂತ ರಾಜ್ಯ ಆಗ್ತದೆ. ನಾಡು ಶ್ರೀಮಂತ ಆಗಬೇಕು ಅಂದರೆ ನಾಡು ಅಂದರೆ ಜನ ಶ್ರೀಮಂತರಾಗಬೇಕು, ಸರ್ಕಾರ ಅಲ್ಲ. ನಾನು ಆಗಲೇ ಭಾಷಣದಲ್ಲಿ ಹೇಳಿದ್ದೇನೆ, ನಮ್ಮ ಮುಂದಿರುವಂತಹ ಪ್ರಶ್ನೆ ಸರ್ಕಾರ ಶ್ರೀಮಂತ ಆಗಬೇಕು, ಜನ ಶ್ರೀಮಂತ ಆಗಬೇಕು. ಜನ ಶ್ರೀಮಂತರಾದರೆ ಸರ್ಕಾರ ತನ್ನಿಂತಾನೇ ಶ್ರೀಮಂತ ಆಗ್ತದೆ. ಜನ ಶ್ರೀಮಂತರಾದರೆ ಆರ್ಥಿಕ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಜನ ಶ್ರೀಮಂತರಾದರೆ ಆ ನಾಡು ತಾನಿಂತಾನೇ ಶ್ರೀಮಂತ. ನಾವು ಭಾವನಾತ್ಮಕವಾಗಿ ಒಂದಾಗಿದ್ದೇವೆ. ಇನ್ನು ಮುಂದೆ ಆ ಭಾವನೆಯನ್ನ ನಮ್ಮ ಆರ್ಥಿಕ, ಶೈಕ್ಷಣಿಕ

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಸ್ವರದಲ್ಲಿ ಪಲ್ಲಕ್ಕಿ ಚಿತ್ರದ ಗೀತೆ. ಕನ್ನಡ ಕನ್ನಡ ಅವ್ವ ಕಣ್ಣು ಕನ್ನಡ ನಮ್ ಜೀವ ಕಣ್ಣು ಕನ್ನಡ ನಮ್ಮ ಅಪ್ಪ ಕಣ್ಣು ಕನ್ನಡ ನಮ್ ಜೀವ ಕಣ್ಣು ಕನ್ನಡ ದೈವ ಕಣ್ಣು ಕನ್ನಡ ನಮ್ಮ ಪರ್ವ ಕಣ್ಣು ಕನ್ನಡ ಸಿಂಹ ಕಣ್ಣು ಪ್ರಾಣ ಕೊಡುಗೆ ಇನ್ನೆಲ್ಲ ಚೆಲ್ಲ ನಾಟ ನುಡಿಗೆ ಇನ್ನೆಲ್ಲ ಚೆಲ್ಲ ನಾಟ ನುಡಿಗೆ ನಮ್ಮ ಅಪ್ಪ ಕಣ್ಣು ಕನ್ನಡ ನಮ್ಮ ಜೀವ ಕಣ್ಣು ಕನ್ನಡ ದೈವ ಕಣ್ಣು ಕನ್ನಡ ನಮ್ಮ ಕರ್ವ ಕಣ್ಣು ಪ್ರೀತಿ ಸುರಿಸೋ ಚಿಲುಮೆನು ಮಲ್ನಾಡ ಅಕ್ಕರೆ ನಗುವಲ್ಲಿ ಕನ್ನಡ ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ ನಮ್ಮ ನುಡಿಯೇ ಚಂದನ ನಮ್ಮ ಪದವೇ ಅಂದನು ಅಮ್ಮ ಕಣ್ಣು ಕನ್ನಡ ಜೀವ ಕಣ್ಣು ಕನ್ನಡ ದೈವ ಕಣ್ಣು ಕನ್ನಡ ನಮ್ಮ ಗರ್ವ ಕಣ್ಣು ಕನ್ನಡ ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಹೆದರಿಕೆ ಟಿವಿ ರೋಗಕ್ಕೆ ಈಗ ಒಳ್ಳೊಳ್ಳೆ ಔಷಧ ಬಂದಿದೆ ಸಂಪೂರ್ಣ ಗುಣವಾಗುತ್ತೆ ಔಷಧಿ ಉಚಿತವಾಗಿ ಕೊಡ್ತಾರೆ ಡಾಕ್ಟರ್ ಹೇಳದ ಹಾಗ್ ಮಾಡು ನಿರಂತರ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ ಎರಡು ವಾರಕ್ಕಿಂತ ಹೆಚ್ಚು ಕೆಮ್ಮಿರುವವರನ್ನು ಟಿಬಿ ಪರೀಕ್ಷೆ ಮಾಡಿಸಲು ಎಚ್ಚರಿಸಿ ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ ಕನ್ನಡ ರೋಮಾಂಚನವಿ ಕನ್ನಡ ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಸುಸಂಸ್ಕೃತ ಚರಿತೆಯ ತಾಯ್ನಾಡು

ವಿಜಯನಗರ ಸ್ಥಾಪನೆ ಮಾಡಿದರು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆಯನ್ನು ಹಾಡುವೆ ಕೇಳಿ, ಹಾಡುವೆ ಕೇಳಿ, ಹಾಡುವೆ ಕೇಳಿ, ಹಾಡುವೆ ಕೇಳಿ. ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣ ದೇವರಾಯ ಆಳಿದ ವೈಭವದೇ. ಗಂಡರ ಗಂಡ ಧೀರ ಪ್ರಚಂಡ ಕೃಷ್ಣ ದೇವರಾಯ ಆಳಿದ ವೈಭವದೇ. ಕಲಿಗಳ ನಾಡು ಕವಿಗಳ ವೀಡು, ಕಲಿಗಳ ನಾಡು ಕವಿಗಳ ವೀಡು. ಎನಿಸಿತು ಹಂಪೆಯು ಆದಿನದೇ, ಕನ್ನಡ ಬಾವುಟ ಹಾರಿಸಿದ ಮಧುರೆವರೆಗೂ ರಾಜ್ಯವ ಹರಡಿಸಿದ. ಕರ್ನಾಟಕದ ಇತಿಹಾಸದಲ್ಲಿ ನಾಟ್ಯಗಳ ಸಂಗಮವಿಲ್ಲೇ, ಶಿಲ್ಪ ಕಲೆಗಳ ತಾಣವಿದೆ. ಸಂಗೀತ ನಾಟ್ಯಗಳ ಸಂಗಮವಿಲ್ಲೇ, ಶಿಲ್ಪ ಕಲೆಗಳ ತಾಣವಿದೆ. ಭುವನೇಶ್ವರಿಯ ತವರು ಇಲ್ಲಿ, ಯತಿಗಳ ದಾಸರ ನೆಲೆನಾಡಿಲ್ಲೇ. ಪಾವನ ಮಣ್ಣಿದು ಹಂಪೆಯದು, ಯುಗ ಅಳಿಯದ ಕೀರ್ತಿದು. ಕನ್ನಡ ಭೂಮಿ ಕನ್ನಡ ನುಡಿಯು, ಕನ್ನಡ ಕೀರ್ತಿ ಎಂದೆಂದು ಮಾಡಲಿ. ಸಿರಿಗನ್ನಡಂ ಗೆಲ್ಲಿಯೇ, ಸಿರಿಗನ್ನಡಂ ಗೆಲ್ಲಿಯೇ, ಸಿರಿಗನ್ನಡಂ ಗೆಲ್ಲಿಯೇ. सिगरेट और तंबाकू से लड़ाई आसान नहीं है भाई, इनसे होती कई जानलेवा बीमारियां और बढ़ जाता कोरोना का डर, रहती परिवार की फिक्र। पर अब मैंने भी ठानी है, इन पर जीत मुझे पानी है। अगर आपने भी इनकी तरह तंबाकू छोड़ने का पक्का इरादा कर लिया है तो हम हर कदम पर आपके साथ हैं। बीड़ी सिगरेट और तंबाकू आज ही छोड़ें। अधिक जानकारी और मदद के लिए टोल फ्री नंबर 1800111